ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಕಳೆದ ಶನಿವಾರ ಹೇಳಿದ್ರು, ವ್ಯಾಕುಲನಾಗಿ ಪ್ರಾರ್ಥನೆ ಮಾಡಬೇಕು, ತಾಯಿಗೆ ಮಕ್ಕಳ ಮೇಲಿರುವ ಆಕರ್ಷಣೆ, ಪತಿವ್ರತೆಗೆ ಪತಿಯ ಮೇಲಿರುವ ಆಕರ್ಷಣೆ, ಪ್ರಾಪಂಚಿಕನಿಗೆ ಪ್ರಪಂಚದ ಮೇಲಿರುವ ಆಕರ್ಷಣೆ, ಈ ಮೂರನ್ನು ಏಕೀಕರಿಸಿ ಭಗವಂತನ ಕಡೆಗೆ ತಿರುಗಿಸುವುದಾದರೆ ಆಗ ಆತನ ದರ್ಶನ ದೊರೆತು ಬಿಡುತ್ತದೆ ಅಂತ. ಭಗವಂತನ ದರ್ಶನ ಪಡೆಯಬಹುದು ಅಂತನ್ನುವ ನಿರ್ಧಾರಾತ್ಮಕವಾದಂತಹ ಒಂದು ಆಶ್ವಾಸನೆ ಶ್ರೀರಾಮಕೃಷ್ಣರಿಂದ ಸಿಕ್ಕಿದೆ. ಆದರೆ ಅದನ್ನು ಹೇಗೆ ಪಡೆಯಬಹುದು ಅಂತನ್ನೋದು ಎಲ್ಲರ ಪ್ರಶ್ನೆ. ನಾಲ್ಕು ಯೋಗಗಳನ್ನ ಅನುಸರಿಸಲೇ ಅಂತನ್ನುವ ಪ್ರಶ್ನೆ ಕೂಡ ಇದೆ. ಆ ಒಂದೊಂದು ಯೋಗದ ಪ್ರಕ್ರಿಯೆಯು ಕೂಡ ಏನೇನು ಅಂತ ಕೇಳುವಂತಹದ್ದು ಇದೆ. ಅದಕ್ಕೆ ಬೇಕಾದಂತಹ ಗ್ರಂಥಗಳು ಇವೆ, ಓದಿಕೊಂಡವರು ಇದ್ದಾರೆ, ಆದರೆ ಸಾಕ್ಷಾತ್ಕಾರ ಮಾಡಿಕೊಂಡವರು ಮಾತ್ರ. ಯಾತಕ್ಕೆ ಅಂತಂದ್ರೆ ಒಳಗಡೆಯಿಂದ ಯಾವುದೋ ಒಂದು ಭಾವ ಧುಮುಧುಮಿಸಿ ಬರಬೇಕಾಗಿದೆ. ಧುಮುಧುಮಿಸಿ ಬರುವಂತಹದ್ದು, ಅವನನ್ನು ಕಾಣದೇ ಇದ್ರೆ ನನಗೆ ಈ ಕ್ಷಣದಲ್ಲೇ ಪ್ರಾಣ ಹೋಗುತ್ತದೆ ಅಂತನ್ನುವಷ್ಟರ ಮಟ್ಟಿನ ವ್ಯಾಕುಲತೆ ಬೇಕಾಗಿದೆ. ಆ ಒಂದು ವ್ಯಾಕುಲತೆಯನ್ನು ಶ್ರೀರಾಮಕೃಷ್ಣರು ಮೊದಲಿನಿಂದ ಕೊನೆಯವರೆಗೆ ನಮ್ಮ ಮನ ಮುಟ್ಟಿಸುವ ಅಲ್ಲ ಹೃದಯ ಮುಟ್ಟಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ವ್ಯಾಕುಲತೆ ಅಂದರೆ ಏನು ಅಂತನೋ ಪ್ರಶ್ನೆಯನ್ನ ಅತ್ಯಂತ ವ್ಯಾಕುಲ ಚಿತ್ರಾಗಿಯೇ ಕೇಳ್ತಾ ಇದ್ದಾರೆ ಜನ. ವ್ಯಾಕುಲತೆಯನ್ನು ತೋರಿಸಿಕೊಡೋದು ಹೇಗೆ? ಸ್ವಯಂ ಶ್ರೀರಾಮಕೃಷ್ಣರು ತಮ್ಮ ಭಕ್ತರ ಮುಂದೆ ಅತ್ತು ಕರೆದು ಜಗನ್ಮಾತೆಯನ್ನ ಅತ್ತು ಕರೆದು ತೋರಿಸಿಕೊಟ್ಟಿದ್ದಾರೆ ಹೀಗೆ ಕರೀಬೇಕು ಅಂತ. ಕೆಲವು ಯುವ ಸನ್ಯಾಸಿ ಮುಂದೆ ಸನ್ಯಾಸಿ ಆಗಲಿಕ್ಕಿರತಕ್ಕಂತಹ ಯುವ ಶಿಷ್ಯರು ಅವರು ಒಬ್ಬರೊಬ್ಬರೇ ಇರುವಾಗಲೂ ಕೂಡ ಶ್ರೀರಾಮಕೃಷ್ಣರು ಆ ರೀತಿಯಲ್ಲಿ ಅತ್ತು ಕರೆದು ತೋರಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ಮುಂದಿನ ಶ್ರೀರಾಮಕೃಷ್ಣ ಯುಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಗ್ರಂಥದ ಮುಂದಿನ ಸಂಪುಟಗಳಲ್ಲಿ ನೀವು ನೋಡ್ಲಿಕ್ಕಿದ್ದೀರಿ. ಈ ಸಲ ಶ್ರೀರಾಮಕೃಷ್ಣರು ಅವತರಿಸಿದ್ದು ಕೇವಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೆ ಮಾತ್ರ ಅಲ್ಲ. ಆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡತಕ್ಕಂತಹ ಆ ದೇವರು ಯಾರಿದ್ದಾನೋ ಅವನನ್ನ ನಾವು ಕಾಣಲೇಬೇಕು, ಕಾಣಿಸಬೇಕು ಇವರಿಗೆ ಅಂತನ್ನುವ ಉದ್ದೇಶದಿಂದ ಅವರು ಬಂದಿದ್ದಾರೆ. ಆದ್ರಿಂದ ಅವರ ಅತ್ಯಂತ ಆತ್ಮೀಯ ಪರಿಶುದ್ಧ ಹೃದಯದ ಶಿಷ್ಯರಿಗೆ ಅದನ್ನ ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿಕೊಟ್ರು. ಕೆಲವರಿಗೆ ಮುಟ್ಟಿ ಸಾಕ್ಷಾತ್ಕಾರ ಮಾಡಿಕೊಟ್ರೆ ಇನ್ನು ಕೆಲವರಿಗೆ ಯಾವ ರೀತಿಯಲ್ಲಿ ಹತ್ತು ಕರೆದು ಪ್ರಾರ್ಥನೆ ಮಾಡಿ ಆ ಭಗವಂತನ ಹೃದಯವನ್ನು ನಮ್ಮ ಕಡೆಗೆ ಆಕರ್ಷಿಸಿಕೊಳ್ಳಬಹುದು ಅನ್ನೋದನ್ನ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ರು. ಆದರೆ ಅವರು ಶರೀರವನ್ನು ಬಿಟ್ಟ ಮೇಲೆ ಬರತಕ್ಕಂತಹ ಜನರಿಗೆ ಈ ವ್ಯಾಕುಲತೆಯನ್ನು ತೋರಿಸಿಕೊಡುವ ಬಗೆ ಹೇಗೆ? ಅವರೇ ನಮ್ಮ ಮುಂದೆ ನಾವು ಧ್ಯಾನಕ್ಕೆ ಕುಳಿತಾಗ ನಮ್ಮ ಕೋಣೆಯಲ್ಲಿ ಅವರು ಆವಿರ್ಭವಿಸಿ ಮಗು ಹೀಗೆ ಕರೀಬೇಕು ಅಂತ ಹೇಳ್ಕೊಡಬೇಕು. ಅಂತಹ ಭಾಗ್ಯವಂತರು ಯಾರು ಎಲ್ಲಿ ಎಷ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಪುಣ್ಯಕ್ಕೆ ಅವರೇ ಕರೆ ತಂದಂತಹ ಒಬ್ಬ ಚಿತ್ರಗುಪ್ತ, ಮಹೇಂದ್ರನಾಥ ಗುಪ್ತ ಚಿತ್ರಗುಪ್ತ ಚಿತ್ರ ಚಿತ್ರವಾಗಿ ಬರೆದಿಟ್ಟಿದ್ದಾನೆ. ಈ ವತನ ವೇದದಲ್ಲಿ ಸಾಧನೆಯ ಅತ್ಯಂತ ಸ್ಪಷ್ಟ ನಿಷ್ಕೃಷ್ಟ ರೂಪವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ ಮಾಸ್ಟರ್ ಮಹಾಶಯ ಮಹೇಂದ್ರನಾಥ್ ಗುಪ್ತ. ಶ್ರೀರಾಮಕೃಷ್ಣರು ಹೇಳಿದಂತಹ ಈ ಮಾತು ಯಾವುದದು? ತಾಯಿಗೆ ಮಕ್ಕಳ ಮೇಲಿರುವ ಆಕರ್ಷಣೆ, ಪತಿವ್ರತೆಗೆ ಪತಿಯ ಮೇಲಿರುವ ಆಕರ್ಷಣೆ, ಪ್ರಾಪಂಚಿಕನಿಗೆ ಪ್ರಪಂಚದ ಮೇಲಿರುವ ಆಕರ್ಷಣೆ, ಈ ಮೂರೂ ಆಕರ್ಷಣೆಯನ್ನು ಏಕೀಕರಿಸಿ ಭಗವಂತನ ಕಡೆಗೆ ತಿರುಗಿಸುವುದಾದರೆ ಆಗ ಆತನ ದರ್ಶನ ದೊರೆತು ಬಿಡುತ್ತದೆ ಅಂತ. ಈಗ ತಾಯಿಗೆ ಮಕ್ಕಳ ಮೇಲಿರುವಂತಹ ಪ್ರೀತಿ ಎಂಥದ್ದು ಅಂತನ್ನೋದು ತಾಯಂದಿರಿಗೆ ಗೊತ್ತು. ಅಂತಹ ತಾಯಂದಿರನ್ನ ಕಂಡಾಗಲೂ ಕೂಡ ಅವರು ತೋರಿಸುವಂತಹ ಪ್ರೀತಿಯನ್ನ ನಾವು ಅರಿತುಕೊಳ್ಳಬಹುದಾಗುತ್ತೆ. ಎಷ್ಟೋ ಜನ ತಾಯಂದಿರು ಆಗಿಲ್ವಲ್ಲ, ಇನ್ನು ಎಷ್ಟೋ ಜನ ತಂದೆಯಂದರು ಇರ್ತಾರೆ. ಅವರಿಗೆ ಎಷ್ಟರ ಮಟ್ಟಿಗೆ ಆ ಮಕ್ಕಳ ಮೇಲೆ ಆಕರ್ಷಣೆ ಇರುತ್ತೋ ಇಲ್ಲವೋ ಹೇಳೋದು ಸಾಧ್ಯವಿಲ್ಲ. ಯಾಕಂತಂದ್ರೆ ಅವರೆಲ್ಲ ಹೊರಗಡೆ ವ್ಯವಹಾರದಲ್ಲೇ ತಲೆ ಕೆಡಿಸಿಕೊಂಡು ಬಿಟ್ಟಿರ್ತಾರೆ. ಆ ಮಕ್ಕಳ ಮೇಲೆ ಪ್ರೀತಿ ಹರಿಸತಕ್ಕಂತಹ ಒಂದು ಸುಸಂದರ್ಭವನ್ನ ಎಷ್ಟೋ ಜನ ತಂದೆಯಂದ್ರು ಮುಖ್ಯವಾಗಿ ಕಳೆದುಕೊಂಡು ಬಿಟ್ಟಿರ್ತಾರೆ. ಇವತ್ತು ದಿವಸ ತಾಯಂದ್ರು ಕೂಡ ಉದ್ಯೋಗ ಉದ್ಯೋಗ ಉದ್ಯೋಗ, ನಾವೆಲ್ಲ ಪುರುಷ ಸಮಾನ ಅಂತನ್ನುವ ಒಂದು ಭಾವನೆಯನ್ನ ಆ ಪುರುಷರ ಮೇಲೆ ಅಚ್ಚೊತ್ತಬೇಕು ಅಂತನ್ನುವ ದೃಷ್ಟಿಯಿಂದ ಉದ್ಯೋಗಕ್ಕೆ ಅಂತ ಹೋಗಿ ಈ ಮಕ್ಕಳೆಲ್ಲ ನಿಜವಾದ ತಂದೆ ತಾಯಿಯಂದರ ಪ್ರೀತಿಯಿಂದ ವಂಚಿತರಾಗಿದ್ದಾರೆ ಅಂತಲೇ ಹೇಳಾಗುತ್ತೆ. ಆ ಪ್ರೀತಿಯ ರೀತಿಯನ್ನು ಕಲಿಸುವುದಕ್ಕಾಗಿಯೇ ಸಮಾಜ ವ್ಯವಸ್ಥೆ. ಆ ಪ್ರೀತಿಯನ್ನು ಕಲಿತಾಗ ಮೊದಲು ಮೊದಲು ಸಾಂಸಾರಿಕ ಬಂಧನವಾಗಿ ಕಂಡುಬಂದರೂ ಕೂಡ ಎಂದೆಂದಿಗೂ ಈ ಸಂಸಾರ ಹಾಗೆ ಇರೋದಿಲ್ಲ, ನಮ್ಮ ಮನಸ್ಸಿನಲ್ಲೂ ಇರೋದಿಲ್ಲ, ಹೊರಗಡೆಯೂ ಇರೋದಿಲ್ಲ. ಕೊನೆಯಲ್ಲಿ ನಮ್ಮ ಮನಸ್ಸಲ್ಲಿ ಯಾವುದು ಉಳಿಯುತ್ತದೆ ಅಂತ ಹೇಳಿದ್ರೆ ನಾವು ಅಲ್ಲಿವರೆಗೆ ಆ ಸಂಸಾರವನ್ನ ಪಾಲಿಸಿ ಪೋಷಿಸಿ ಬೆಳೆಸ್ಕೊಂಡು ಬಂದಂತಹ ಪ್ರೀತಿ ವಿಶ್ವಾಸ ಅನ್ನೋದಿದೆಯಲ್ಲ, ಅದು ಉಳಿದುಕೊಂಡಿರುತ್ತೆ. ಆ ಪ್ರೀತಿಯನ್ನು ಕೊನೆ ಒಂದು ದಿನ ಭಗವಂತನ ಕಡೆಗೆ ಹರಿಸಿದ್ರಾಯ್ತು. ಇದು ಉದ್ದೇಶ. ಯಾವುದಾದ್ರೂ ಒಂದು ಬಗೆಯ ಪ್ರೀತಿಯನ್ನು ಇಟ್ಕೊಂಡಿರಬೇಕು ಅಂತ ಶ್ರೀರಾಮಕೃಷ್ಣ ಆದೇಶ ಇದೆ. ಒಮ್ಮೆ ಬಾಕೆ ಬಂದು ಶ್ರೀರಾಮಕೃಷ್ಣನ ಕೇಳಿಕೊಂಡ್ರು, ನನ್ನ ಮನಸ್ಸು ದೇವರಲ್ಲಿ ನಿಲ್ಲುವುದಿಲ್ವಲ್ಲ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರು, ನಿನಗೆ ನಿನ್ನ ಮನೆಯಲ್ಲಿ ಯಾರ ಮೇಲೆ ವಿಶೇಷವಾದ ಪ್ರೀತಿ ಹೇಳು? ಮನೆಯವರ ಮೇಲೆ ಪ್ರೀತಿಯೇ, ಇದೆಲ್ಲ ಬಂಧನ ಅಲ್ವೇ, ಸಂಸಾರ ಅಲ್ವೇ, ಅವ್ರನ್ನ ಯಾಕೆ ಪ್ರೀತಿಸ್ಲಿ ನಾನು? ನನಗೆ ಅವ್ರ ಮೇಲೆಲ್ಲ ಪ್ರೀತಿ ಇಲ್ಲ ಅಂತನ್ನುವ ಮಾತನ್ನ ಆಕೆ ಹೇಳ್ತಾಳೆ. ಆಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ ಗೊತ್ತೇನು? ಇದಕ್ಕೂ ಏನ್ ಹೇಳ್ಬೇಕಾಗಿತ್ತು? ಅವರು ವೇದಾಂತಿಗಳು, ಭೇಷ್ ಭೇಷ್, ನಿನಗೆ ಸಂಸಾರ ವ್ಯಾಮೋಹ ಇಲ್ಲ, ಭಗವಂತನ ಕೃಪೆಯಿಂದ ಜನ್ಮಾಂತರ ಸಂಸ್ಕಾರದಿಂದಾಗಿ ನಿನಗೆ ಸಂಸಾರ ವ್ಯಾಮೋಹ ಹೊರಟೋಗಿದೆ. ಆಳ ಭೇಷ್, ಆಳ ಭೇಷ್ ಅಂತ ಹೇಳ್ಬೇಕಾಗಿತ್ತು ಅಲ್ವೇ? ಆದ್ರೆ ಏನ್ ಹೇಳಿದ್ರು? ಏನ್ ಹೇಳ್ತಾ ಇದ್ದೀನಿ? ನೀನು ಯಾರನ್ನಾರು ಪ್ರೀತಿಸಬೇಕು ಮನೆಯಲ್ಲಿ, ಆಳವಾಗಿ ಪ್ರೀತಿಸಬೇಕು, ಗಾಢವಾಗಿ ಪ್ರೀತಿಸಬೇಕು. ಯಾತಕೇತ್ರದ ಆಳೆ ಒಂದು ದಿನ ಅದನ್ನು ಭಗವಂತನ ಕಡೆಗೆ ತಿರುಗಿಸಿದ್ರೆ ಆ ಭಗವಂತನನ್ನು ಕೂಡ ನಾವು ಅಷ್ಟೇ ಪ್ರೀತಿಸೋದು ಸಾಧ್ಯವಾಗುತ್ತೆ, ಅವನ ಕೃತಿಯನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಆದ್ರಿಂದ ಅದನ್ನು ಪ್ರೀತಿಸು. ಪುರಂದ್ರದಾಸರು ಪುರಂದ್ರದಾಸರು ಅಂತ ಇವತ್ತು ಪ್ರಖ್ಯಾತರಾದಂತಹ ವ್ಯಕ್ತಿ ಹಿಂದೆ ಏನಾಗಿದ್ರು, ಲೋಭ. ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಪ್ರಾಪಂಚಿಕನಿಗೆ ಪ್ರಪಂಚದ ಮೇಲಿರುವ ಆಕರ್ಷಣೆ. ಆತ ಮಹಾಪ್ರಾಪಂಚಿಕನಾಗಿದ್ದ. ಎಷ್ಟರ ಮಟ್ಟಿಗೆ ತನ್ನ ಹಣವನ್ನ ಚಿನ್ನವನ್ನ ಅವನು ಪ್ರೀತಿಸ್ತಾ ಇದ್ದ ಅಂತ ಹೇಳಿದ್ರೆ, ಚಿನ್ನದಂತಹ ಹೆಂಡತಿಯನ್ನು ಕೂಡ ಅವನು ಕಡೆಗಣಿಸ್ತಾ ಇದ್ದ. ಹೆಂಡತಿಯ ಮೇಲೂ ಕೂಡ ಪ್ರೀತಿ ಇಲ್ಲ, ಇನ್ನು ಮಕ್ಕಳ ಮೇಲೆ ಪ್ರೀತಿ ಇಲ್ಲದಂತು. ಈ ರೀತಿಯಲ್ಲಿ ಧನಪಿಶಾಚಿಯನ್ನು ಹೇಳ್ತಕ್ಕಂಥದ್ದು ಅವನನ್ನು ಹೇಳಿದ್ದು ಅದೇ ಅವನಿಗೆ ವರಪ್ರದಾನವಾಯಿತು ಭಗವಂತನ ಸಾಕ್ಷಾತ್ಕಾರಕ್ಕೆ. ಆ ಲೋಭವನ್ನು ಇತ್ತು ಕಡೆಗೆ ತಿರುಗಿಸಿದ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಇವತ್ತು ದಾಸ ದಾಸರಲ್ಲೆಲ್ಲ ಪುರಂದರದಾಸರಪ್ಪ ಅಂತ ಅಂತನ್ನುವ ಖ್ಯಾತಿಗೆ ಅವರು ಪಾತ್ರರಾದರು. ಅವರ ಲೋಭ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಡ್ತು. ಹೃದಯದ ತೀವ್ರತೆಯನ್ನ ಹತ್ತು ಕಡೆಗೆ ಭಗವಂತನ ಕಡೆಗೆ ತಿರುಗಿಸೋದಕ್ಕೆ ಅವರಿಗೆ ಸಾಧ್ಯ ಆಯಿತು. ದಿವಂಗತ ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೀತಾರೆ, ಹಿರಣ್ಯಕಶಿಪು ಅವನು ನಾಸ್ತಿಕ, ಅವನು ಪ್ರಾಪಂಚಿಕ, ಆದರೂ ಕೂಡ ಅವನು ಆ ದ್ವೇಷದ ಮೂಲಕವೇ ಅವನಿಗೆ ಕಂಬದಿಂದ ದರ್ಶನವಾಯಿತು. ಅವನ ಮಗ ಪ್ರಹ್ಲಾದ, ಅವನ ಭಕ್ತಿಯನ್ನು ಸೇರ್ತಕ್ಕಂಥದ್ದು, ವ್ಯಾಕುಲತೆಯನ್ನು ಸೇರ್ತಕ್ಕಂಥದ್ದು, ತೀವ್ರತೆಯನ್ನು ಸೇರ್ತಕ್ಕಂಥದ್ದು ಎಷ್ಟು ಪ್ರಬಲ ಅಂತ ಹೇಳಿದ್ರೆ ಅವನಿಗೆ ಬಿಂಬದಿಂದ ಸಾಕ್ಷಾತ್ಕಾರ ಆಯಿತು. ತಂದೆಗೆ ಕಂಬದಿಂದ, ಮಗನಿಗೆ ಬಿಂಬದಿಂದ, ತಿಂಬಳದಿ ಮಣನೀನು ಮಂಕುತಿಮ್ಮ. ಬಾಕಿ ಉಳಿದಂತಹ ಎಡಬಿಡಂಗಿಗಳು ಇದಾರಲ್ಲ, ನಾವಲ್ಲ, ಯಾರಿದ್ದಾರೋ ಅವರು. ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ, ಶ್ರದ್ಧೆಯ ತಗೊಳ್ತಕ್ಕಂಥದ್ದು ಅವರ ಅವಸ್ಥೆ ಏನಪ್ಪ ಅಂತಂದ್ರೆ, ಸಿಂಬಳದಿ ನೋಣ. ಸಿಂಬಳದಲ್ಲಿ ಅವರಿಗೆ ಆನಂದ ಅಷ್ಟೇ ಆನಂದ. ಈ ಪ್ರಾಪಂಚಿಕ ಆನಂದ ಅಂತ ಹೇಳ್ತಕ್ಕಂಥದ್ದು ಸಿಂಬಳದ ಆನಂದ ಇದ್ದ ಹಾಗೆ ಲೆಕ್ಕ ನೊಣಕ್ಕೆ. ಹೀಗೆ ವ್ಯಾಕುಲತೆಯನ್ನ ನಾವು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ಪ್ರಪಂಚದಲ್ಲೇ ಆ ಭೋಗಾಭಿಲಾಷೆಯಿಂದ ಕೂಡಿ ಬದುಕಿದ್ರೂ ತಪ್ಪಿಲ್ಲ ಅಂತ ನಮಗೆ ಇಲ್ಲಿ ಅರ್ಥ ಆಗ್ತದೆ. ಪತಿವ್ರತೆಗೆ ಪತಿಯ ಮೇಲಿರುವ ಆಕರ್ಷಣೆ ಅಂತ ಹೇಳಿದ್ರು. ಪತಿಯೇ ಪರದೈವವಾಗಿರಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಇವತ್ತಿನ ಕಾಲದ ವಿದ್ಯಾವಂತ ಮಹಿಳೆಯರು ಆ ಪತಿಗೆ ನಾವು ಗುಲಾಮರಾಗಿರ್ಬೇಕೆ ಅಂತನ್ನುವ ಮಾತನ್ನೆಲ್ಲ ಹೇಳ್ತಾರೆ. ಅವನು ಮನುಷ್ಯರಲ್ವೇ, ಪತಿ ಸತಿಯೂ ಕೂಡ ಅವರಿಗೆ ಪರದೈವ ದೇವಿಯಾಗುವುದು ಬೇಕೆ? ಅವರಿಗೂ ಆಗ್ಬೇಕು. ರಾಮನಂತೆ ಸತಿವ್ರತನೂ ಆಗಿರಬೇಕು ಆತ, ಸೀತೆಯಂತೆ ಪತಿವ್ರತಿಯೂ ಆಗಿರಬೇಕು ಈಕೆ. ಕೊನೆಗೆ ಅದರಿಂದ ಪ್ರಯೋಜನ ಏನಪ್ಪ ಅಂತಂದ್ರೆ, ಆ ಕಣ್ಣಿಗೆ ಕಾಣುವಂತಹ ಮನುಷ್ಯ ವ್ಯಕ್ತಿಯ ಮೇಲೆ ಯಾವ ಒಂದು ನಿಷ್ಠೆಯನ್ನು ಸುರಿಯಲಾಗಿತ್ತೋ ಅದೇ ನಿಷ್ಠೆಯನ್ನ ಪರಮಾತ್ಮನ ಕಡೆಗೆ ಸುರಿದಾಗ ಸಾಕ್ಷಾತ್ಕಾರ ಸದಸಿದ್ಧ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಈ ಒಂದು ಉಪಾಯವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಉದಾಹರಣೆಯ ಮೂಲಕ ಇಟ್ಟಿದ್ದಾರೆ. ನಮ್ಮ ಪ್ರತ್ಯಕ್ಷ ಅನುಭವಕ್ಕೆ ಬಂದಂತಹ ಆ ವ್ಯಾಕುಲತೆಯ ರೂಪವನ್ನ ನಮ್ಮ ಮುಂದಿಟ್ಟು ಆ ಮೂರು ಬಗೆಯ ಆಕರ್ಷಣೆಯನ್ನು ಏಕೀಕರಿಸಿ ಇವತ್ತೇ ಸಾಕ್ಷಾತ್ಕಾರ ಕೊಡು ಶ್ರೀರಾಮಕೃಷ್ಣ. ಯಾವ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರು, ಇವತ್ತಿನ ದಿನವೂ ಕಳೆದೋಯ್ತು, ಸೂರ್ಯ ಅಸ್ತಮಾನ ಆಯ್ತು, ಇವತ್ತಿನ ದಿನವೂ ಕಳೆದೋಯ್ತು, ನನಗೆ ನಿನ್ನ ಸಾಕ್ಷಾತ್ಕಾರ ಆಗಲಿಲ್ವಲ್ಲ, ನನ್ನ ಜೀವನ ವ್ಯರ್ಥವಾಯ್ತಲ್ಲ. ಇದೆಲ್ಲ ಚರಿತ್ರಾರ್ಹವಾದಂತಹ ಪ್ರಸಿದ್ಧವಾದಂತಹ ಪ್ರಾರ್ಥನಾ ರೀತಿ, ಆಮೇಲೆ ವ್ಯಾಕುಲತೆಯ ವಿಧಾನ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿತ ಹೇಳ್ತಾರೆ. ನಿಜವಾದ ಭಗವದ್ ಭಕ್ತನಿಗೆ ಕೆಲವು ಲಕ್ಷಣಗಳಿವೆ. ಗಾರುಡಿಗನ ಹಾಡು ಕೇಳಿ ವಿಷಸತ್ವ ಸ್ತಬ್ಧವಾಗಿ ಬಿಡುವ ಹಾಗೆ ಭಕ್ತ ಗುರುವಿನ ಉಪದೇಶ ಕೇಳಿ ಸ್ತಬ್ಧನಾಗಿ ಬಿಡುತ್ತಾನೆ. ಆದರೆ ಕಟ್ಟಿನ ಹಾವು ಹಾಗೆ ಮಾಡಲಾರದು. ಇನ್ನೊಂದು ಲಕ್ಷಣ, ಆತನಿಗೆ ಚೆನ್ನಾದ ಗ್ರಹಣ ಶಕ್ತಿ ಇರುತ್ತದೆ. ಬರೀ ಗಾಜಿನ ಮೇಲೆ ವಸ್ತುವಿನ ಪ್ರತಿಬಿಂಬ ಬೀಳದು, ಆದರೆ ಬೆಳ್ಳಿಯ ಉಪ್ಪು ಸವರಿದ ಗಾಜಿನ ಮೇಲೆ ಅದು ಬೀಳುತ್ತದೆ. ಉದಾಹರಣೆಗೆ ಫೋಟೋಗ್ರಫಿ, ಭಕ್ತಿಯೇ ಬೆಳ್ಳಿಯ ಉಪ್ಪು. ಮತ್ತೊಂದು ಲಕ್ಷಣ ಇದೆ ಭಕ್ತನದ್ದು, ಆತ ಜಿತೇಂದ್ರಿಯನಾಗಿರುತ್ತಾನೆ, ಕಾಮ ಜಯಿಯಾಗಿರುತ್ತಾನೆ. ಗೋಪಿಯರಿಗೆ ಕಾಮವೆಂಬುದೇ ಇರಲಿಲ್ಲ. ಎಷ್ಟು ಮಾತುಗಳನ್ನು ಹೇಳಿದ್ರು ಇಲ್ಲಿ. ಭಗವಂತ ಭಗವಂತನನ್ನ ಪ್ರೀತಿಸುವಂತಹ ಭಕ್ತನಲ್ಲಿ ಯಾವ ಲಕ್ಷಣಗಳಿವೆ ಅಂತನ್ನೋದನ್ನ ಹೇಳ್ತಾರೆ. ಮುಂದೆ ಒಬ್ಬ ಮನುಷ್ಯ ಏನ್ ಮಾಡ್ಯಾನು ಅಂತನ್ನೋದನ್ನ ಇವತ್ತು ಅವನ ಮುಖ ನೋಡಿ, ಅವನ ರೀತಿ ನೀತಿಗಳನ್ನು ನೋಡಿ, ಅವನ ಹಣೆ ಬರವನ್ನು ಹೇಳಬಹುದು. ಹಾಗೆ ಒಬ್ಬ ನಿಜವಾದ ಭಕ್ತ ಇದ್ರೆ ಅದು ಕೆಲವು ಲಕ್ಷಣಗಳಿವೆ. ಅದರಲ್ಲಿ ಮೊದಲನೇ ಲಕ್ಷಣ ಏನ್ ಹೇಳ್ತಾರೆ, ಅದಕ್ಕಿಂತ ಮೊದಲು ಕೆಲವು ಲಕ್ಷಣಗಳನ್ನ ಒಂದು ಹಾಡಿನ ಮೂಲಕ ತಿಳ್ಕೊಳ್ಳೋದಕ್ಕೆ ನೀವು ಇಷ್ಟಪಡೋದಿದ್ರೆ ಹಿಂದಿನಲ್ಲಿ ಈ ರೀತಿಯಲ್ಲಿ ಬರುತ್ತದೆ. ಇಷ್ಟನೇ ಗುಣ ಜಾಮೆ ಸೋ ಸಂತ. ಯಾರಲ್ಲಿ ಇಷ್ಟು ಗುಣಗಳಿದೆಯೋ ಅವನು ಸಂತ. ಏನೇನ್ ಗುಣ? ಶ್ರೀ ಭಾಗವತ ಮಧ್ಯ ಜಸ ಗಾವತ ಶ್ರೀಮುಖ ಕಮಲಾತಂತ. ಭಾಗವತದಲ್ಲಿ ಯಾವ ಶ್ರೀಕಾಂತನನ್ನ ಕೊಂಡಾಡಲಾಗಿದೆಯೋ, ಅವನ ಕುರಿತಾದಂತಹ ಪ್ರೀತಿ ಆಗಿದೆಯೋ ಅವನು ಸಂತ. ಹರಿಕೋ ಭಜನ್ ಸಾಧುಕಿ ಸೇವಾ ಸರ್ವಭೂತ ಪರ ದಾಯ ದಯಾನು ದಯ ಹಿಂಸಾ ಲೋಭ ದಂಭ ಛಲ ತ್ಯಾಗೈ ವಿಷಸಮ ದೇಖೈ ಮಾಯಾ. ಯಾರು ಹರಿಯನ್ನು ಸದಾ ಭಜನೆ ಮಾಡ್ತಾ ಇರ್ತಾನೋ, ಸಾಧು ಸೇವೆ ಮಾಡ್ತಾ ಇರ್ತಾನೋ, ಸರ್ವಭೂತ ಹಿತದಲ್ಲಿರತನಾಗಿರ್ತಾನೋ, ಹಿಂಸೆ ಲೋಭ ದಂಭ ಛಲ ಇವುಗಳನ್ನೆಲ್ಲ ಬಿಟ್ಟಿರ್ತಾನೋ, ಮಾಯಾ ಸದೃಶವಾದಂತಹ ವಿಷಯ ಸುಖ ಅವುಗಳನ್ನ ವಿಷವತ್ತು ತ್ಯಾಜ್ಯ ಮಾಡ್ತಾನೋ, ಅವನೇ ಸಂತ. ಸಹನಶೀಲ ಆಸೆಯ ಉದಾರ ಅತಿ ಧೀರಜ ಸರಿತ ವಿವೇಕಿ ಸತ್ಯ ವಚನ ಸಬುಕೋ ಸುಖದಾಯಕ ಗಹಿ ಅನನ್ಯ ವೃತ್ತಿ ಏಕಿ. ಎಲ್ಲರಿಗೂ ಸುಖ ಕೊಡ್ತಕ್ಕಂತಹ ಸ್ವಭಾವ ಇರಬೇಕು ಅವನಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವಸ್ತರದ ದುರ್ಗಾಣಿ ಸರ್ವೋ ಭದ್ರಾಣಿ ಪಶುತ್ವ ದೃಷ್ಟಿಕೃತ ಮನೋಭಾವ ಅವನಿಗಿರ್ಬೇಕು. ಸಹನಶೀಲನಾಗಿರ್ಬೇಕು. ಸಣ್ಣ ಪುಟ್ಟ ಅನಾನುಕೂಲಗಳಿಗೆ, ದುಃಖಗಳಿಗೆ, ಕಷ್ಟಗಳಿಗೆ ಕೊರಗಬಾರದು, ಕದಲಬಾರದು, ಸತ್ತೆ ಅನ್ನಬಾರದು, ಸೋತೆ ಅನ್ನಬಾರದು, ಸಹಿಸಿಕೊಳ್ಬೇಕು. ಸಹನಂ ಸರ್ವ ದುಃಖ ನಾಮ ಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತೀಕ್ಷಾ ನಿಗದ್ಯತೆ. ಸಹಿಸಿಕೊಳ್ಬೇಕು ತಿತೀಕ್ಷೆ ಅಂತಾನೆ. ಭಕ್ತನಲ್ಲಿ ಇರ್ತಕ್ಕಂತಹ ಹಲವಾರು ಪ್ರಧಾನ ಗುಣಗಳಿಗೆ ಸಹನೆ ಅಂತ ಹೇಳ್ತಕ್ಕಂತಹದ್ದು ಒಂದು. ಧೀರತೆ ಇರಬೇಕು, ವಿವೇಕ ಇರಬೇಕು, ಸತ್ಯವಚನ ಬೇಕೇ ಬೇಕು. ಆಮೇಲೆ ಇಂದ್ರಿಯಜಿತ್ ಅಭಿಮಾನ ಜಾಕೆ, ಇಂದ್ರಿಯ ಜಯ ಮಾಡಿಕೊಳ್ಬೇಕು. ಇಂದ್ರಿಯ ಜಯ ಪಂಚೇಂದ್ರಿಯಗಳನ್ನು ಕೂಡ ಹತೋಟಿಗೆ ಇಟ್ಕೊಳ್ಬೇಕು. ಅಭಿಮಾನ ಇರಬಾರ್ದು. ಅಭಿಮಾನ ನಾನು ನನ್ನದು ಅದು ಹೇಳ್ತಕ್ಕಂತಹ ಭಾವನೆ ಇರಬಾರ್ದು. ಎಲ್ಲ ಭಗವಂತನದ್ದು. ಕರೈ ಜಗತ್ತುಕೋ ಪಾವನ, ಇಂತಹ ಸಂತ ಜಗತ್ತನ್ನೇ ಪಾವನಗೊಳಿಸ್ತಾನೆ. ಕೇವಲ ತಾನು ಬದುಕಿ ಬಾಳುವುದರ ಮೂಲಕವೇ ಸುತ್ತಮುತ್ತೆಲ್ಲ ಪವಿತ್ರತೆಯ ತರಂಗಗಳನ್ನು ಹರಡುತ್ತ ಪುಷ್ಪದೋಪಾದಿಯಲ್ಲಿ ಪರಿಮಳ ಭರಿತವಾದಂತಹ ಪುಷ್ಪ ತನ್ನ ಸುತ್ತ ಬಂದವರಿಗೆಲ್ಲ ಸುಮಧುರ ಪರಿಮಳವನ್ನು ಬೀರುವಂತೆ ಈ ಪರಿಶುದ್ಧವಾದಂತಹ ಭಕ್ತ ತನ್ನ ಬಳಿಗೆ ಬಂದವರೆಲ್ಲರಿಗೂ ನಿಷ್ಕಲ್ಮಶವಾದಂತಹ ಆನಂದವನ್ನು ಉಣಿಸ್ತಾನೆ. ಕರೈ ಜಗತ್ತುಕೋ ಪಾವನ ಭಗವತ್ ರಸಿಕ ತಾಸುಕಿ ಸಂಗತಿ ದೀನಹು ತಾಪ ನಸಾವನು. ಮೂರು ಬಗೆಯ ತಾಪುಗಳು ಕೂಡ ಹೊರಟೋಗ್ಬಿಡುತ್ತೆ ಇಂತಹ ಸಂತರ ಸಹವಾಸದಿಂದ. ಇತನೆ ಗುಣ ಜಾಮಿ ಸುಸಂತ, ಇತನೆ ಗುಣ ಜಾಮಿ ಸುಸಂತ, ಶ್ರೀ ಭಾಗವತ್ ಮಧ್ಯ ಜತ ಗಾವತ್ ಶ್ರೀಮುಖ ಕಮಲಾಕಂತ, ಇತನೆ ಗುಣ ಜಾಮಿ ಸುಸಂತ. ಹರಿ ಕೋ ಭಜನ ಸಾಧು ಕೀ ಸೇವಾ, ಹರಿ ಕೋ ಭಜನ ಸಾಧು ಕೀ ಸೇವಾ, ಸರ್ವ ಭೂತ ಪರ ದಯಾ, ಹಿಂಸಾ ಲೋಭ ದಂಭ ಛಲ ತ್ಯಾಗ ವಿಷ ಸಮ ದೇಖೈ ಮಾಯಾ, ಇತನೆ ಗುಣ ಜಾಮಿ ಸುಸಂತ. ಸಹನಶೀಲ ಪಾತಯ ಉದಾರ ಅತಿ, ಸಹನಶೀಲ ಪಾತಯ ಉದಾರ ಅತಿ, ಧೀರಜ ಸಹಿತ ವಿವೇಕಿ ವಚನ ಸಬ್ಕೋ ಸುಖದಾಯಕ ಗಹಿ ಅನನ್ಯ ವ್ರತನೇ ಕೀ, ಇತನೆ ಗುಣ ಜಾಮಿ ಸುಸಂತ, ಇತನೆ ಗುಣ ಜಾಮಿ ಸುಸಂತ. ಇಂದ್ರಿಯಜಿತ ಅಭಿಮಾನ ನ ಜಾಕೆ, ಇಂದ್ರಿಯಜಿತ ಅಭಿಮಾನ ನ ಜಾಕೆ, ಕರೈ ಜಗತ್ ಕೋ ಪಾವನ್ ಭಗವತ್ ರಸಿತ ತಾಸು ಕೀ ಸಂಗತಿ, ತೀನೋ ತಾಪನ ಕಾವನ್ ಗುಣ ಜಾಮಿ ಸುಸಂತ, ಇತನೆ ಗುಣ ಜಾಮಿ ಸುಸಂತ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಕ್ತಿಯೋಗದಲ್ಲಿ ಭಕ್ತನ ಲಕ್ಷಣ ಹೇಗಿರಬೇಕು ಏನೇನಿರಬೇಕು ಅಂತೆಲ್ಲ ಹೇಳಿಬಿಟ್ಟು ಅಂಥವನು ನನಗೆ ಪ್ರಿಯನಾಗ್ತಾನೆ ಅಂತ ಅವನು ಸೂಚನೆ ಕೊಡ್ತಾನೆ. ಭಗವಂತ ನಮಗೆ ಸಾಕ್ಷಾತ್ಕಾರ ಕೊಡಬೇಕಾದ್ರೆ ಅವನಿಗೆ ನಾವು ಪ್ರಿಯರಾಗಬೇಕು, ಅವನ ಪ್ರೀತಿಯನ್ನು ನಾವು ಗೆದ್ದುಕೊಳ್ಬೇಕು. ಅವನ ಪ್ರೀತಿಯನ್ನು ಗೆದ್ದುಕೊಳ್ಬೇಕಾದ್ರೆ ಏನೇನು ಮಾಡಬೇಕು ಅಂತನ್ನುವ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾನೆ. ಆ ಪಟ್ಟಿಯೆಲ್ಲ ನಮ್ಮ ತಲೆಯೊಳಗೆ ಕಟ್ಟಿ ಇರಬೇಕು. ತಲೆಯೊಳಗೆ ನೆನಪಿಲ್ಲದೆ ಹೋದ್ರೆ ಅದನ್ನು ಆಚರಣೆ ತರೋದು ಯಾವಾಗ? ಒಂದು ಅಡುಗೆ ಅಂತ ಮಾಡಬೇಕಾದ್ರೆ ಸಾಸಿವೆ ಎಂದು ಹಿಡಿದು ಸಕಲ ಸಂಭಾರಗಳ ಪರಿಚಯ ಇರಬೇಕು. ಒಗ್ಗರಣೆ ಕೊಡುವ ಹೊತ್ತಿಗೆ ಯಾವ್ದಾವ್ದು ಎಲ್ಲರಿದೆ ಅಂತ ಅದನ್ನ ನೆನಪು ಮಾಡಿಕೊಳ್ಳುವ ಹೊತ್ತಿಗೆ ನೆನೆ ಇದು ಒಂದು ಸೀನ್ ಹೋಗಿರ್ತದೆ. ಪ್ರತಿ ಒಂದು ವಸ್ತುವಿನ ಪರಿಚಯ ಆಗಿರ್ತಕ್ಕಂಥ ಅದು ಏಕಕಾಲದಲ್ಲಿ ತಲೆಯಲ್ಲೇ ಇರಬೇಕು. ಆಗ ಅತ್ಯಂತ ರಸಭರಿತವಾದ ಪಾತ್ರವನ್ನು ಮಾಡೋದಕ್ಕೆ ಹೆಂಗೆ ಸಾಧ್ಯವೋ ಅದೇ ರೀತಿಯಲ್ಲಿ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕಾದಂತಹ ಹೃದಯ ಪರಿಪಾಕವನ್ನು ಉಂಟು ಮಾಡಿಕೊಳ್ಬೇಕಾದ್ರೆ ಭಗವಂತ ಏನೇನು ಗುಣಗಳನ್ನೆಲ್ಲ ಅನುಷ್ಠಾನದಲ್ಲಿ ತಂದುಕೊಳ್ಬೇಕು ಅಗತ್ಯ ಅಂತ ಅನ್ನೋದನ್ನು ಸೂಚನೆ ಕೊಟ್ಟಿದ್ದಾನೋ ಅವುಗಳನ್ನು ನೆನಪು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಅದನ್ನು ಗಟ್ಟಿ ಮಾಡಬೇಕು, ಬಾಯಾಟ್ ಮಾಡಬೇಕು, ಎಲ್ಲ ತಲೆಯಲ್ಲೇ ಇರಬೇಕು. ಅದನ್ನು ಹೃದಯದಲ್ಲಿ ಕೇಳಿಸ್ಕೊಳ್ಬೇಕು, ಅದನ್ನು ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಬೇಕು. ಯಾತಕ್ಕೆ ಅವನ ದಯೆ ಆಗೋದಿಲ್ಲ, ಯಾತಕ್ಕೆ ಅವನ ಪ್ರೀತಿಗೆ ನಾವು ಪಾತ್ರದಾಗೋದಿಲ್ಲ. ನಾವು ಮಾಡಬೇಕಾದ್ದನ್ನು ಮಾಡಿದ್ರೆ ಆಗಬೇಕಾದದ್ದು ಆಗಿಯೇ ಆಗಬೇಕು. ಇದು ಈ ಭೂಲೋಕದಲ್ಲಿ ಧರ್ಮ ನಿಯಮ, ಅನಿವಾರ್ಯವಾದಂತಹ ಕರ್ಮ ನಿಯಮ. ಒಳ್ಳೆಯದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಭಗವಂತನನ್ನು ಪ್ರೀತಿಸಿದ್ರೆ ಭಗವಂತನೇ ನಿಮ್ಮ ಪಾಲಿಗೆ. ಶ್ರೀರಾಮಕೃಷ್ಣರಲ್ಲಿ ನಿಜವಾದ ಭಕ್ತನಿಗೆ ಕೆಲವು ಲಕ್ಷಣಗಳಿವೆ ಅಂತ ಹೇಳ್ತಾರೆ. ಗಾರುಡಿಗನ ಹಾಡು ಕೇಳಿ ವಿಷಸರ್ಪ ಸ್ತಬ್ಧವಾಗಿ ಬಿಡುವ ಹಾಗೆ ಭಕ್ತ ಗುರುವಿನ ಉಪದೇಶ ಕೇಳಿ ಸ್ತಬ್ಧನಾಗಿ ಬಿಡುತ್ತಾನೆ. ಏನು ಮಾತಿ, ಏನು ಅರ್ಥ ಈ ಮಾತಿಗೆ? ಶಿಷ್ಯನಾದವನು ಗುರುವಿನ ಮಾತನ್ನು ಕೇಳಿ ಸ್ತಬ್ಧನಾಗಿ ಬಿಡ್ತಾನೆ ಅಂದ್ರೆ, ಗುರು ಹೇಳ್ತಕ್ಕಂತಹ ವಾಕ್ಯದ ಪ್ರತಿಯೊಂದು ಶಬ್ದ ಇರಲಿ, ಪ್ರತಿಯೊಂದು ಅಕ್ಷರದ ಕಡೆಯೂ ಕೂಡ ಆ ಶಿಷ್ಯ ಏಕಪ್ರಕಾರವಾಗಿ ಗಮನ ಕೊಟ್ಕೊಂಡಿರ್ತಾನೆ. ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ ಹೇಳಲಾಗಿದೆ. ಗುರುವಾಕ್ಯದಲ್ಲಿ ಅಂತಹ ವಿಶ್ವಾಸ ಆ ಶಿಷ್ಯನಿಗೆ. ಆದ್ರಿಂದ ಆ ಗುರು ಹೇಳ್ತಾನೆ, ನೋಡು ನಿನ್ನ ಕಣ್ಣೊಂದಿಗೆ ದೇವನು ನಿಂತಿದ್ದಾನೆ ಅಂತ ಹೇಳಿದ ತಕ್ಷಣ ಆ ಶಿಷ್ಯ ನೋಡೇ ಬಿಡ್ತಾನೆ ಅದನ್ನ. ಆ ರೀತಿಯಲ್ಲಿ ಅವನು ಸ್ತಬ್ಧನಾಗಿ ಬಿಡ್ತಾನೆ. ಅದಕ್ಕೋಸ್ಕರವೇ ಆಶ್ಚರ್ಯೋ ವಕ್ತ ಕುಶಲೋ ಸ್ಥಿಲಬ್ಧ, ಆಶ್ಚರ್ಯಕರನಾದ ಗುರು ಆಗಿರಬೇಕು, ಆಶ್ಚರ್ಯಕರನಾದ ಶಿಷ್ಯನಾಗಿರಬೇಕು. ತತ್ವಮತಿ ಅಂತ ಗುರು ಒಂದು ಮಾತು ಹೇಳಿಬಿಡ್ತಾನೆ, ಓ ಶಿಷ್ಯ ನೀನೇ ಅವನಾಗಿದ್ದೀಯ. ಅವನು ಅಂದ್ರೆ ಪರಮಾತ್ಮ ಪರಬ್ರಹ್ಮ, ಇನ್ಯಾರು ಅಲ್ಲ, ನೀನೇ ಆ ಪರಬ್ರಹ್ಮ ಅಂತ ಹೇಳ್ಬಿಡ್ತಾನೆ. ತತ್ವಂ ಅಸಿ ಇಷ್ಟೇ. ಇದನ್ನು ಕೇಳಿದಂತಹ ಆ ಶಿಷ್ಯ ಅದರತಕ್ಕಂಥವನು ಉತ್ತಮ ಅತ್ಯುತ್ತಮ ಮಟ್ಟದ ಶಿಷ್ಯನಾಗಿದ್ದ ಪಕ್ಷದಲ್ಲಿ ತಕ್ಷಣ ಅವನ ಅನುಭವಕ್ಕೆ ಬರ್ತದೆ, ಅಹಂ ಬ್ರಹ್ಮಾಸ್ಮಿ, ನಿಜ ಗುರುಗಳೇ ನೀನು ಹೇಳಿದ್ದು ನಿಜ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಸ್ಮಿ ಆಗಿದ್ದೇನೆ, ಅಸಿ ಆಗಿದ್ದೀಯೇ. ಗುರು ಹೇಳ್ತಕ್ಕಂಥದ್ದು ನೀನು ಅದೇ ಆಗಿದ್ದೀಯೇ. ಶಿಷ್ಯ ಎಚ್ಚೆತ್ತ ಮನಸ್ಸಿನಿಂದ ಶ್ರದ್ಧೆಯಿಂದ ಅವನ ಕಡೆಗೆ ಗಮನ, ಗುರುವಿನ ಕಡೆಗೆ ಗಮನ ಕೊಡ್ತಾ ಇದ್ದಾನೆ. ಅದರಿಂದ ತತ್ಕ್ಷಣ ಅವನಿಗೆ ಆ ಅನುಭವ ಆಗ್ತದೆ. ಹಾಗಿರುವಾಗ ಆ ಭಕ್ತನಾದವನ ಲಕ್ಷಣವನ್ನು ಎಷ್ಟು ಸ್ಪಷ್ಟವಾಗಿ ಶ್ರೀರಾಮಕೃಷ್ಣ ತಮ್ಮ ಮುಂದೆ ಇಟ್ಟಿದ್ದಾರೆ. ಬಳಿಕ ಮುಂದುವರಿಸ್ತಾರೆ, ವಿಷಸರ್ಪ ಸ್ತಬ್ಧವಾಗಿ ಬಿಡುವಂತೆ. ವಿಷಸರ್ಪದ ಮುಂದೆ ಪುಂಗಿ ಓದಿದಾಗ ಅದು ಹೇಗೆ ಆ ಪುಂಗಿ ಓದಿದವನ ಕಡೆಗೇ ನೋಡ್ತಾ ಇರುತ್ತದೋ, ಅದೇ ರೀತಿಯಲ್ಲಿ ಶಿಷ್ಯನಾದವನು ಆ ಗುರುವಿನ ಕಡೆಗೆ ಗಮನ ಇಟ್ಟಿರ್ತಾನೆ. ಆದರೆ ಕಟ್ಟು ಹಾವು ಹಾಗೆ ಮಾಡುದು ಅಂತ, ಕಟ್ಟು ಹಾವು ಅಂತಂದ್ರೆ ಕೊಳಕು ಮಂಡಲ, ಕೊಳಕು ಮಂಡಲ ಅಂತ. ಅದು ಕಚ್ಚಿತು ಅಂತಂದ್ರೆ ಶರೀರ ಪಳೆಯಲು ಶುರು ಆಗುತ್ತೆ, ನಿಧಾನ ಸಾಯ್ತಕ್ಕಂತಹ ಬಹಳ ಅಪಾಯಕರವಾದಂತಹ ಒಂದು ಹಾವು. ಅದು ಎಂತಹ ಪುಂಗಿ ಓದಿದರೂ ಕೂಡ ದಂಡ ಅದರ ಮುಂದೆ. ಸಾಮಾನ್ಯ ಶಿಷ್ಯರು ಓದಿರ್ತಾರೆ, ಸಾಮಾನ್ಯ ಜನ ಓದಿರ್ತಕ್ಕಂಥವ್ರ ಮುಂದೆ ಕೋಣನ ಮುಂದೆ ಕಿನ್ನರಿ ಓದಿದಂತೆ ಅಥವಾ ಕಿನ್ನರಿ ಬಾರಿಸಿದಂತೆ ಅವರಿಗೆ ತತ್ವವನ್ನೇ ಹೇಳಿ, ಪರಬ್ರಹ್ಮದ ಕುರಿತಾಗಿ ಹೇಳಿ, ವೇದಾಂತದ ಕುರಿತಾಗಿ ಹೇಳಿ, ತರ್ಕಾರಿ ವಿಷಯವಾಗಿ ಹೇಳಿ, ಎಲ್ಲ ಎಲ್ಲ ಒಂದೇ. ಬಳಿಕ ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು. ಆ ಉತ್ತಮನಾದಂತಹ ಭಕ್ತನಿಗೆ ಚೆಂದಾದ ಗ್ರಹಣ ಶಕ್ತಿ ಇರುತ್ತದೆ ಅಂತ. ಗ್ರಹಣ ಶಕ್ತಿ, ಗ್ರಹಣ ಶಕ್ತಿ ಅಂದ್ರೆ ಏನು? ಗ್ರಹಿಸುವ ಶಕ್ತಿ. ನಮ್ಮಲ್ಲಿ ಎಷ್ಟೋ ಹೆಚ್ಚಿನ ಜನರಿಗೆ ಗ್ರಹಣ ಅಂತ ಹೇಳಿದ್ರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಮಾತ್ರ ಗೊತ್ತಿರತಕ್ಕಂತ. ಉತ್ತಮ ಭಕ್ತನಿಗೆ ಗ್ರಹಣ ಶಕ್ತಿ ಇದೆ ಅಂತ ಹೇಳಿದ್ರೆ ಅವನು ನಮ್ಮ ಸುತ್ತಮುತ್ತಲ ಜನರಿಗೆ ಗ್ರಹಣದ ಉಪಾಧಿಯಲ್ಲಿ ಇರ್ತಾನೆ, ರಾಹುಕೇತು ಉಪಾಧಿಯಲ್ಲಿ ಇರ್ತಾನೆ ಅಂತ ತಪ್ಪು ಅರ್ಥ ಮಾಡುವಂತ ಅವಕಾಶ ಇದೆ. ಗ್ರಹಣ ಶಕ್ತಿ ಇವನಿಗೂ ಇದೆ ಅಂತ, ರಾಹುಕೇತುಗಳಿಗಿದ್ದ ಹಾಗೆ ಇವನಿಗೂ ಕೂಡ ಗ್ರಹಣ ಶಕ್ತಿ ಇದೆ. ಸುತ್ತಮುತ್ತಲು ಇರ್ತಕ್ಕಂತಹ ಜನರಿಗೆ ಗ್ರಹಣದ ಉಪಾಧಿಯಲ್ಲಿ ಒಕ್ಕರಿಸುತ್ತಾನೆ ಅಂತ ಇರ್ತಕ್ಕಂಥ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗ್ರಹಿಸುವ ಶಕ್ತಿ ಅಂತ ನಾವು ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಒಂದು ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸ್ತಾರೆ ಶ್ರೀರಾಮಕೃಷ್ಣ. ಬರೀ ಗಾಜಿನ ಮೇಲೆ ವಸ್ತುವಿನ ಪ್ರತಿಬಿಂಬ ಬೀಳದು. ಫೋಟೋಗ್ರಾಫಿಯ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಆಗಿನ ಕಾಲದ ಫೋಟೋಗ್ರಾಫಿ, ಈಗ ಫೋಟೋಗ್ರಫಿ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸುಧಾರಿಸಿದೆ. ಆಗ ಒಂದು ಗಾಜಿನ ಫಲಕವನ್ನ ಆ ಯಂತ್ರದಲ್ಲಿ ಇಟ್ಟು ಕ್ಲಿಕ್ ಮಾಡಿದ್ರೆ ಎದುರುಗಡೆ ಇರತಕ್ಕಂಥ ಒಂದು ಛಾಯೆ ಅದು ಕಂಟಿಕೊಳ್ಳುತ್ತದೆ. ಆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಆ ಗಾಜು ತಂತಾದ್ದು ಬರೀ ಗಾಜು ಆಗಿರಬಾರ್ದು, ಅದ ಮೇಲೆ ಬೆಳ್ಳಿಯ ಉಪ್ಪು ಸವರಿರಬೇಕು ಅಂತ ಒಂದು ಉದಾಹರಣೆ. ಬೆಳ್ಳಿಯ ಉಪ್ಪು, ಬೆಳ್ಳಿಯ ಉಪ್ಪು ಅಂದ್ರೆ ಏನಪ್ಪಾ, ಅದು ಚಿನ್ನದ ಉಪ್ಪು, ಬೆಳ್ಳಿಯ ಉಪ್ಪು, ಕಬ್ಬಿಣದ ಉಪ್ಪು, ತಾಮ್ರದ ಉಪ್ಪು ಅಂತ ಹೇಳಿದ್ಯೇ. ಅನುವಾದ ಮಾಡಿಕೊಟ್ರೆ ನೋಡಿ ಹೀಗೆ ಬರೋದು ಕಷ್ಟ. ಸಿಲ್ವರ್ ನೈಟ್ರೈಟ್, ಸಿಲ್ವರ್ ನೈಟ್ರೈಟ್ ಅಂತ ಒಂದು ವಸ್ತು ಇದೆ, ಅದನ್ನ ಹಚ್ಚಬೇಕು. ಅದನ್ನ ಹಚ್ಚಿರ್ತಕ್ಕಂತಹ ಗಾಜನ್ನ ಅಲ್ಲಿ ಇಟ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಎದುರುಗಡೆ ಇರತಕ್ಕಂಥವನ ಛಾಯೆ ಅದು ಕಂಡುಕೊಳ್ತದೆ ಅಂತ. ಶ್ರೀರಾಮಕೃಷ್ಣದ ಚಿತ್ರ ಅಂತ ಇರ್ತಕ್ಕಂಥದ್ದು ಕೂಡ ಅದೇ ರೀತಿಯ ಗಾಜಿನ ಮೇಲೆಯೇ ಅಚ್ಚಾದದ್ದು. ಅದಕ್ಕೋಸ್ಕರವೇ ಆ ಹಳೆಯ ಚಿತ್ರದಲ್ಲಿ ನೀವು ನೋಡಬಹುದು, ಒಂದು ಕಮಾನಿನ ಉಪಾಧಿಯಲ್ಲಿ ಅವರ ತಲೆಯ ಮೇಲೆ ಒಂದು ಕಮಾನಿನ ಉಪಾಧಿಯಲ್ಲಿ ಗೆರೆ ಇದೆ. ಅದೇನಪ್ಪ ಅಂತಂದ್ರೆ ಆ ಗಾಜಿ ಒಡೆದೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಅದನ್ನ ಮೆಲ್ಲಿಗೆ ಕತ್ತರಿಸಿ ಪುಣ್ಯಕ್ಕೆ ಅದು ಸಿಕ್ಕಿದೆ ನಮಗೆ. ಆದ್ರಿಂದ ಅಷ್ಟೊಂದು ಚಿತ್ರಗಳೆಲ್ಲ ನಮ್ಗೆ ಅದ್ರ ಮೂಲಕ ಸಿಕ್ಕೋದಕ್ಕೆ ಸಾಧ್ಯ ಆಯ್ತು. ಆ ವಿಚಾರ ಬೇರೆ. ಅಂತೂ ಆ ಗಾಜಿನ ಮೇಲೆ, ಗಾಜಿನ ಫಲಕದ ಮೇಲೆ ಸಿಲ್ವರ್ ನೈಟ್ರೇಟ್ ಅಂತ ಹೇಳ್ತಕ್ಕಂಥದ್ದು ಅಂಟಿಕೊಂಡಿದ್ರೆ ಹೇಗೆ ಎದುರುಗಡೆ ಇರತಕ್ಕಂತಹ ವಸ್ತುವಿನ ಛಾಯೆ ಅಂಟಿಕೊಳ್ತದೋ ಅದೇ ರೀತಿಯಲ್ಲಿ ಗುರು ಹೇಳಿದಂತಹ ಮಾತು ಶಿಷ್ಯನ ಹೃದಯದಲ್ಲಿ ಭಕ್ತಿ ಅಂತ ಹೇಳ್ತಕ್ಕಂತಹ ಸಿಲ್ವರ್ ನೈಟ್ರೇಟ್ ಇದ್ರೆ ಎಲ್ಲ ಅಂಟಿಕೊಳ್ತದೆ. ಅಷ್ಟೇ ಅಲ್ಲ, ಭಗವಂತನ ಛಾಯೆ ಕೂಡ ಅಂಟಿಕೊಳ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಬೆಳ್ಳಿಯೇ ಸಿಲ್ವರ್ ನೈಟ್ರೇಟ್ ಅಂದ್ರೆ ಬೆಳ್ಳಿಯ ಭಕ್ತಿಯೇ ಬೆಳ್ಳಿಯ ಉಪ್ಪು, ಭಕ್ತಿಯೇ ಬೆಳ್ಳಿಯ ಉಪ್ಪು ಅಂತ ಉದಾಹರಣೆ ಕೊಟ್ಟು ಅದನ್ನು ಮುಗಿಸ್ತಾರೆ. ಬಳಿಕ ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ. ಭಗವದ್ ಭಕ್ತ ಜಿತೇಂದ್ರಿಯನಾಗಿರ್ತಾನೆ, ಕಾಮ ಜಯಿ ಆಗಿರ್ತಾನೆ, ಗೋಪಿಯರಿಗೆ ಕಾಮವೆಂಬುದೇ ಇರಲಿಲ್ಲ. ಕಾಮ ಅಂತ ಹೇಳ್ತಕ್ಕಂಥದ್ದು ರಾಮನಷ್ಟೇ ಪ್ರಬಲವಾದಂತಹ ಒಂದು ವಸ್ತು ಈ ಜಗತ್ತಿನ ಆಳ್ತಾ ಇದೆ. ಅದರಿಂದಾಗಿ ನಿಜವಾದ ಒಂದು ಭಕ್ತಿಗೆ ತೊಂದರೆಯಾಗಿದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಇದನ್ನು ಹೇಳ್ತಾ ಇದ್ದಾರೆ. ಆದ್ರೆ ಶ್ರೀರಾಮಕೃಷ್ಣರು ಮಾತ್ರ ಹೇಳಿದ್ದಲ್ಲ, ಈಗಾಗಲೇ ಹಾಡಿದಂತಹ ಹಾಡಿನಲ್ಲಿ ಇಂದ್ರಿ ಜಿತ್ ಅಂತ ಶಬ್ದವನ್ನು ನೀವು ಕೇಳಿದ್ದೀರಿ. ಹಾಗೇನೇನೆ ನಾವು ರಾಮನಾಮ ಸಂಕೀರ್ತನೆ ನಿನ್ನೆ ದಿವಸ ಮಾಡಿದ್ವಲ್ಲ, ಅದರಲ್ಲಿ ಕೇಳಿದ್ದೇವೆ ಸತ್ಯವನ್ನೇ ನಾನು ಹೇಳ್ತಾ ಇದ್ದೇನೆ. ನನ್ನ ಹೃದಯದಲ್ಲಿ ಇನ್ನೊಂದು ಆಸೆಯ ಇಲ್ಲ, ಉಜ್ವಲವಾದ ಭಕ್ತಿಯನ್ನು ಮಾತ್ರ ನನಗೆ ಕರುಣಿಸು ಮತ್ತು ಮನಸ್ಸನ್ನು ಕಾಮಾದಿ ದೋಷ ರಹಿತವನ್ನಾಗಿ ಮಾಡು. ಈ ಪ್ರಾರ್ಥನೆ ಎಷ್ಟು ಅದ್ಭುತವಾಗಿದೆ. ರಘುಕುಲಪತಿ ಅಂತ ಕರೆದು ಜೊತೆಯಲ್ಲಿ ಇನ್ನೊಂದು ಶಬ್ದವನ್ನು ಹಾಕಿದೆ, ಸರ್ವಾಂತರ್ಯಾಮಿ. ಸರ್ವರ ಅಂತರಂಗದಲ್ಲಿಯೂ ಇರತಕ್ಕಂಥವನು, ಸರ್ವರ ಅಂತರವನ್ನು ಆ ಒಳಗನ್ನು ಕೂಡ ನಿಗ್ರಹಿಸತಕ್ಕಂಥವನು ಅಂತರ್ಯಾಮಿ, ಒಳಗಡೆಯೇ ಇದ್ಕೊಂಡು ನಿಗ್ರಹಿಸತಕ್ಕಂಥವನು ಅಂತರ್ವಾದಿ ಕೂಡ. ಇದನ್ನು ಹೇಳಿದಂತ ಉದ್ದೇಶ ಏನು? ನನ್ನ ಮಾತು ಸತ್ಯ ನೋಡು, ಸತ್ಯ ಹೇಳ್ತಾ ಇದ್ದೇನೆ ನಾನು, ನನಗೆ ಇನ್ಯಾವ ಆಸೆಯೂ ಇಲ್ಲ, ಉಜ್ವಲ ಭಕ್ತಿ ಮಾತ್ರ ಬೇಕು ನನಗೆ, ಮತ್ತು ನನ್ನ ಮನಸ್ಸಲ್ಲಿ ಇರತಕ್ಕಂತಹ ಕಾಮಾದಿ ದೋಷಗಳನ್ನೆಲ್ಲ ನೀನು ಹೋಗಲಾಡಿಸಬೇಕು ಅಂತ. ಉಜ್ವಲ ಭಕ್ತಿ ಬೇಕು ಅಂತ ನಾನು ಕೇಳ್ಕೊಂಡದ್ದು ಸತ್ಯ ಅಂತ ಗೊತ್ತಾಗ್ಬೇಕಾದ್ರೆ ಬಾಕಿ ಉಳಿದ ಜನ ಇದಾರಲ್ಲ ಅವರೊಳಗಡೆ ಇರತಕ್ಕಂತಹ ಅಂತರ್ಜ್ಞಾನಿ ಅದನ್ನು ಕಂಡುಕೊಳ್ತಾರೆ. ಹಾಗೇನೇ ನನ್ನ ಮನಸ್ಸಲ್ಲಿ ಇರ್ತಕ್ಕಂತಹ ಕಾಮವನ್ನು ಹೋಗಲಾಡಿಸಿಕೊಡ್ಬೇಕು ನೀನು ಅಂತನ್ನೋದನ್ನ ಹೇಳಿ ಅಂತರ್ಜ್ಞಾನಿ ನೀನು, ಸರ್ವರ ಹೃದಯದಲ್ಲೂ ಕೂಡ ನೀನು ಇದೀಯ, ಆದ್ರಿಂದ ನನ್ನೊಳಗಡೆ ಕಾಮ ಇದೆಯೋ ಇಲ್ವೋ ಅಂತ ಹೇಳ್ತಕ್ಕಂಥ ಅದನ್ನ ನೀನು ಸರ್ವರಲ್ಲಿಯೂ ಕೂಡ ಇದ್ಕೊಂಡು ಗಮನಿಸ್ತೀನಿ. ನೀನು ಯಾರ್ಯಾರಲ್ಲಿ ಎಷ್ಟೆಷ್ಟು ಕಾಮ ಇದೆ ಅಂತ ಹೇಳ್ತಕ್ಕಂಥದ್ದು ಎಲ್ಲರ ಗುಟ್ಟು ಕೂಡ ನಾವು ಒಡನಾಡಿದ್ರೆ ಗೊತ್ತಾಗೋದಿಲ್ವೇ? ಒಡನಾಟ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ನಾವು ಸತ್ಯ ಹೇಳಿತ್ತು ಅಂತ ಆಗ್ಬೇಕಾದ್ರೆ ಆ ಎಲ್ಲರೂ ಕೂಡ ಒಪ್ಕೊಳ್ಬೇಕು. ಯಾಕೆ ಎಲ್ಲರ ಹೃದಯದಲ್ಲೂ ಕೂಡ ಅದೇ ಪರಮಾತ್ಮ ಇದ್ದಾನೆ. ದ್ರೋಹ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಸುಳ್ಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಯ್ಯೋ ಅಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ, ಅಲ್ಲಿಯೂ ಕೂಡ ನಮ್ಮ ರಘುಪತಿ ರಾಮ ಇದ್ದಾನೆ, ಅವನು ನಾನು ಹೇಳಿದ್ದೇನೆ ನನ್ನ ಕಾಮ ಬೇಡ ಅಂತ ಹೇಳ್ಬಿಟ್ಟಿದ್ದೇನೆ, ನೀನೇ ಬೇಕು ರಾಮ ಬೇಕು ಅಂತ ಹೇಳಿದ್ದೇನೆ, ಅವ್ರಲ್ಲಿರ್ತಕ್ಕಂಥ ಅಂತರ್ಯಾಮಿ ಗ್ರಹಿಸಿಬಿಡ್ತಾನೆ, ನನ್ನ ಮಾತು ಸುಳ್ಳು ಆಗ್ಬಿಡ್ತದೆ ಅಂತ ಹೇಳ್ತಕ್ಕಂಥ ಒಂದು ಎಚ್ಚರಿಕೆ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಇರೋದಕ್ಕೆ ಅನುಕೂಲವಾಗುತ್ತೆ ನೋಡಿ. ಅದಕ್ಕೋಸ್ಕರ ಆ ಶಬ್ದವನ್ನು ಉಪಯೋಗಿಸಲಾಗಿದೆ. ಈ ರೀತಿಯಲ್ಲಿ ಆ ಕಾಮವನ್ನು ನಾವು ಹೋಗಲಾಡಿಸಿಕೊಳ್ಬೇಕು ಅಂತಿರುವ ಒಂದು ಸೂಚನೆ ನಮಗೆ ಪ್ರತಿಯೊಬ್ಬ ಸಂತರಿಂದಲೂ ಕೂಡ ಸಿಕ್ಕಿದೆ. ಮೀರಾಬಾಯಿ ಹಾಡಿದ್ರೆ ನೀವು ಕೇಳಿದಿರಿ, ಕಾಮ ಕ್ರೋಧ ಮದ ಲೋಭ ಮೋಹಕು, ಕಾಮ ಕ್ರೋಧ ಮದ ಲೋಭ ಮೋಹಕು, ಬಾಚಿತ್ ಸುಜೆ ಕಾಮ ಕ್ರೋಧ ಮದ ಲೋಭ ಮೋಹಕು, ಬಾಚಿತ್ ಸು ಪ್ರಭು ಗಿರಿಧರ ನಾಗರ, ತಾಯಿ ಕೆ ರಂಗ ಮೇ ಭೇಜೆ ಮಧವಾ ರಾಮ ನಾಮ ರಸ ಪೀಜೆ, ಮನವಾ ರಾಮ ನಾಮ ರಸ ಪೀಜೆ, ಮನವಾ ರಾಮ ನಾಮ ರಸ ಪೀಜೆ. ರಾಮನಾಮವನ್ನ ಜಪಿಸಿ ಆ ರಾಮರಸವನ್ನ ಕುಡಿಯುವಂತಾಗಬೇಕಾದ್ರೆ ಕಾಮರಸವನ್ನ ಬಿಡಬೇಕಾಗ್ತದೆ. ಅದಕ್ಕೋಸ್ಕರವೇ ಆ ಮಾತಿನಲ್ಲಿ ಜಿತೇಂದ್ರಿಯನಾಗಿರ್ತಾನೆ, ಕಾಮ ಜಯಿ ಆಗಿರ್ತಾನೆ, ಗೋಪಿಯರಿಗೆ ಕಾಮವೆಂಬುದೇ ಇರಲಿಲ್ಲ ಅಂತಂದು ಉದಾಹರಣೆ ಕೊಟ್ಬಿಟ್ಟು, ಗೋಪಿಯರಿಗೆ ಕಾಮ ಇರಲಿಲ್ಲ ಅಂತ ಇವರಿಗೆ ಹ್ಯಾಕ್ ಗೊತ್ತಾಯ್ತು ಅಂದ್ರೆ ಭಾಗವತದಲ್ಲಿ ಏನಾದ್ರೂ ಬರೆದಿದೆಯೋ, ಹಾಗಾದ್ರೆ ಇವರು ಹಾಗೆ ಹೇಳಬೇಕಾಗಿತ್ತು. ಭಾಗವತದಲ್ಲಿ ಬರೆದಿದೆ ಗೋಪಿಯರಿಗೆ ಕಾಮ ಇರಲಿಲ್ಲ ಅಂತ ಹಾಗೆ ಹೇಳಬೇಕಾಗಿತ್ತು. ಆದ್ರೆ ಇವರು ಏನ್ ಹೇಳ್ತಾ ಇದ್ದಾರೆ, ಗೋಪಿಯರಿಗೆ ಕಾಮ ಇರಲಿಲ್ಲ. ಇದನ್ನ ಗಮನಿಸ್ಬೇಕು ನಾವು. ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಬಂದದ್ರಿಂದ ಹಿಂದೆ ಆ ಒಂದು ಬೃಂದಾವನದಲ್ಲಿ ಶ್ರೀಕೃಷ್ಣನಾಗಿ ಯಾವ ಲೀಲೆಯನ್ನು ಮಾಡಿದ್ದಾರೋ ಶ್ರೀರಾಮಕೃಷ್ಣರು ಆ ಗೋಪಿಕಾ ಸ್ತ್ರೀಯರೊಂದಿಗೆ ವ್ಯವಹರಿಸಿ ಸ್ಪಷ್ಟವಾಗಿ ಕಂಡಿದ್ದಾರೆ ಅವರ ಹೃದಯದಲ್ಲಿ ಕಾಮ ಇರಲಿಲ್ಲ. ಶ್ರೀಕೃಷ್ಣ 16,000 ಜನರ ಸ್ತ್ರೀಯರೊಂದಿಗೆ ಬೆರೆತಾಡಿದ್ದು ಕಾಮದ ಮೂಲಕ ಅಲ್ಲ, ಯೋಗದ ಮೂಲಕ. ಆ ಸ್ತ್ರೀಯರ ಯಾರಿಂದಲೂ ಕೂಡ ಅವನು ಕಾಮವನ್ನು ನಿರೀಕ್ಷಿಸಲೇ ಇಲ್ಲ, ಬಯಸಲೇ ಇಲ್ಲ. ಅವನು ಆಪ್ತ ಕಾಮ ಅಕಾಮ, ಅವನಿಗೆ ಯಾರ ಕಾಮ ಬೇಕಾಗಿದೆ? ಆದರೂ ಕೂಡ ವ್ಯವಹರಿಸಲೇಬೇಕು. ವ್ಯವಹರಿಸಿದ್ದಾನೆ ಆತ, ಆತ್ಮೀಯವಾಗಿ ವ್ಯವಹರಿಸಿದ್ದಾನೆ. ಅವರಿಗೆಲ್ಲ ಆಧ್ಯಾತ್ಮಿಕದ ಆನಂದವನ್ನು ಕೊಡಿಸಿ ಕರೆಸಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಆ ಗೋಪಿಕಾ ಸ್ತ್ರೀಯರಲ್ಲಿ ಕಾಮ ಇರಲಿಲ್ಲ. ಈ ಮಾತುಗಳನ್ನೆಲ್ಲ ಕೇಳಿದಾಗ ಗೃಹಸ್ಥ ಜೀವನವನ್ನು ನಡೆಸತಕ್ಕಂತಹ ನೀವು ಭಯಭೀತರಾಗುವಂತಹ ಸಂದರ್ಭ ಇದೆ. ಶ್ರೀರಾಮಕೃಷ್ಣ ಅದನ್ನು ಗಮನಿಸಿದ್ದಾರೆ. ಆದ್ರಿಂದ ಹೇಳ್ತಾರೆ, ನೀವು ಸಂಸಾರದಲ್ಲಿದ್ದೀರಿ, ಅದರಿಂದ ಏನು ಮುಳುಗಿ ಹೋಗ್ಬಿಟ್ಟಿತ್ತು? ಒಂದು ವಿಧದಲ್ಲಿ ಸಾಧನೆಗೆ ಇನ್ನೂ ಹೆಚ್ಚಿನ ಅನುಕೂಲ. ಇದು ಕೋಟೆಯೊಳಗೆ ನಿಂತು ಯುದ್ಧ ಮಾಡಿದ ಹಾಗೆ. ಶವ ಸಾಧನೆ ಮಾಡುವಾಗ ಒಮ್ಮೊಮ್ಮೆ ಶವ ಹಾ ಹಾ ಅಂತ ಬಾಯಿ ತೆರೀತದೆ. ಅದಕ್ಕಾಗಿ ತಾಂತ್ರಿಕ ಸಾಧಕರು ಹತ್ತಿರವೇ ಹುರಿಗಡಲೆ ಹುರಿ ಇಟ್ಕೊಂಡು ಅದು ಬಾಯಿ ತೆರೆದಾಗಲಿಲ್ಲ, ಅದಕ್ಕೂ ಒಂದಷ್ಟು ಎತ್ತ ಹಾಕ್ತಾರೆ. ಅದು ಬಾಯಿ ಮುಚ್ಚಿಕೊಂಡಿತು ಅನ್ನೋಡನೆ ನಿಶ್ಚಿಂತೆಯಿಂದ ಧ್ಯಾನದಲ್ಲಿ ತೊಡಗುತ್ತಾರೆ. ಅದೇ ರೀತಿ ಗೃಹಸ್ಥರು, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಇವರನ್ನೆಲ್ಲ ತೃಪ್ತಿಗೊಳಿಸಿ ಇಟ್ಕೊಂಡಿರ್ಬೇಕು. ಅವರ ಅನ್ನ ಬಟ್ಟೆಗೆ ವ್ಯವಸ್ಥೆ ಮಾಡಬೇಕು. ಬಳಿಕ ಸಾಧನೆ ಭಜನೆಗೆ ಅನುಕೂಲ ದೊರೆಯುತ್ತದೆ ಅಂತಿಟ್ಟು ಶ್ರೀರಾಮಕೃಷ್ಣ. ಗೃಹಸ್ಥರಾದವರು ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ರೀತಿಯಲ್ಲಿ ನಿಮಗ್ನರಾಗಿರಬಹುದು ಅಂತಕ್ಕಂತಹ ಉದಾಹರಣೆ ಇದಕ್ಕಿಂತ ಶ್ರೇಷ್ಠವಾಗಿ ಇನ್ನೊಂದು ಏನು ಬೇಕಿಲ್ಲ. ನೀವೆಲ್ಲ ಸಂಸಾರದಲ್ಲಿದ್ದೀರಿ, ಗೋಪಿಕಾ ಸ್ತ್ರೀಯರಿಗೆ ಕಾಮ ಇಲ್ಲ, ಕಾಮ ಇರಬಾರದು ಇತ್ಯಾದಿಯೆಲ್ಲ ನಾನು ಹೇಳಿದೆ ನಿಜ. ಆದ್ರೆ ನೀವು ಸಂಸಾರದಲ್ಲಿದ್ದೀರಿ, ಆದ್ರೆ ಅದರಿಂದ ಏನು ಮುಳುಗಿ ಹೋಗಿತ್ತು? ಯಾಕೆ ಹತಾಶೆ ಆಗ್ತೀರಿ? ಒಂದು ವಿಧದಲ್ಲಿ ಸಾಧನೆಗೆ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣ. ಗೃಹಸ್ಥರಾದವರಿಗೆ ಸಾಧನೆಗೆ ಹೆಚ್ಚಿನ ಅನುಕೂಲ ಇದೆ ಅಂದ್ಬಿಟ್ರು. ಯಾವ ರೀತಿಯಲ್ಲಿ ಹೆಚ್ಚಿನ ಅನುಕೂಲ ಅದು? ಸನ್ಯಾಸಿಗಳಿಗೆ ಆ ಕಡಿಮೆ ಆದದ್ದೇನದು? ಸನ್ಯಾಸಿಗಳು ಅಂತಂದ್ರೆ ಕೋಟೆಯ ಹೊರಗಡೆ ಯುದ್ಧ ಮಾಡುವವರು, ಗೃಹಸ್ಥರು ಅಂದ್ರೆ ಕೋಟೆಯ ಒಳಗಡೆ ಇಟ್ಕೊಂಡು ಯುದ್ಧ ಮಾಡುವವರು, ರಕ್ಷಣೆ ಜಾಸ್ತಿ. ಸನ್ಯಾಸಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಬಿದ್ದ ಅಂತ ಅರ್ಥ. ಹೊರಗಡೆ ಎಲ್ಲಿ ಅವನು ರಕ್ಷಣೆ ಪಡೆಯೋದು? ರಕ್ಷಣೆ ಪಡೆಯೋದಕ್ಕೆ ಅವಕಾಶ ಎಲ್ಲಿ? ಆದ್ರೆ ರಾಮಕೃಷ್ಣ ಆಶ್ರಮ ಅಂತ ಇರ್ತಕ್ಕಂಥದ್ದು ಕೋಟೆ ಕಟ್ಕೊಂಡಿದೆ, ಬಂದೋಬಸ್ತ್ನಲ್ಲಿದೆ. ಆದ್ರಿಂದ ಎಷ್ಟೋ ವಾಸ. ಸನ್ಯಾಸಿ ಅಂತಂದ್ರೆ ಸರ್ವಸಂಗ ಪರಿತ್ಯಾಗಿ ಮತ್ತು ಪರಿವ್ರಾಜಕ ಅಂತ ಅರ್ಥ. ಪರಿವ್ರಾಜಕ ಅಂದ್ರೆ ಸುತ್ತಾಡುವವನು, ಒಂದು ಜಾಗದಲ್ಲಿ ಮೂರು ದಿನ ಇರಲಿಕ್ಕಿಲ್ಲ. ಅಂತ ಸನ್ಯಾಸಿಗಳಿಗೆ ಬಹಳ ಕಷ್ಟ ಇದೆ. ಅವನ ಯೋಗ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಬೆಳೀತಾ ಬೆಳೀತಾ ಬೆಳೀತಾ ಮೇನಕೆ, ರಂಬೆ, ಊರ್ವಶಿ ಇತ್ಯಾದಿ ಬರೋಕ್ಕೆ ಶುರು ಆಗ್ತಾರೆ. ಯಾರ್ಯಾರು ಕಳಿಸ್ಕೊಡ್ತಾರೆ, ಮೇಲಿಂದ ಕಳಿಸ್ಕೊಡ್ತಾರೆ, ಕೆಳಗಡೆಯನ್ನು ಕಡಿಮೆ ಇಲ್ಲ. ಆಗ ಅವರ ಅವಸ್ಥೆ ಎಷ್ಟು ಕಷ್ಟ. ಶ್ರೀ ಸ್ವಾಮಿ ವಿವೇಕಾನಂದರು ಕೂಡ ಪರಿವ್ರಾಜಕರಾಗಿದ್ದಂತಹ ಸಂದರ್ಭದಲ್ಲಿ ಲಿಂಡಿ ಲಿಂಡಿ ಅಂತಿರುವ ಜಾಗದಲ್ಲಿ ಎಂತಹ ಅಪಾಯ ಸಂಭವಿಸಿತ್ತು, ಸಂಭವಿಸುವುದಕ್ಕೆ ಸಿದ್ಧವಾಗಿತ್ತು. ಹೇಗೆ ಅವರು ಭಗವಂತನ ಕೃಪೆಯಿಂದ ತಪ್ಪಿಸಿಕೊಂಡು, ಅಪಾರವಾದಂತಹ ಕೃಪೆ ಬೇಕಾಗುತ್ತದೆ ಕೋಟೆಯಿಂದ ಹೊರಗಡೆ ಯುದ್ಧ ಮಾಡತಕ್ಕಂಥದ್ದು. ಆದರೆ ಗೃಹಸ್ಥರು ಅಂತ ಹೇಳ್ತಕ್ಕಂಥವರು ಕೋಟೆಯ ಒಳಗಡೆ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಟ್ಟರು ಶ್ರೀರಾಮಕೃಷ್ಣ. ಶವ ಸಾಧನೆ, ಶವ ಸಾಧನೆ ಅಂತ ಇದೆ, ತಂತ್ರ ತಂತ್ರ ಸಾಧನೆ ಅಂತ ಇದೆ. ಬಂಗಾಳದಲ್ಲಿ ಮಾತ್ರ ಅದು ಬಹಳ ಪ್ರಸಿದ್ಧ, ಸ್ವಲ್ಪ ಮಟ್ಟಿಗೆ ಕೇರಳದಲ್ಲೂ ಇದೆ. ತಂತ್ರ ಸಾಧನೆಯಲ್ಲಿ ಶವದ ಮೇಲೆ ಕುಳಿತುಕೊಂಡು ಅವನು ಧ್ಯಾನ ಮಾಡುವಂತಹದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮನುಷ್ಯನೇ, ಮನುಷ್ಯನ ಶರೀರವೇ ಶವ, ಒಳಗಡೆ ಇದ್ದಾನೆ ಶಿವ. ಈ ಶರೀರದ ಮೇಲೆ ಒಳಗಡೆ ಇರ್ತಕ್ಕಂಥ ಶಿವನನ್ನು ಧ್ಯಾನ ಮಾಡಬೇಕು. ಈ ಶರೀರ ಅಂತ ಇರ್ತಕ್ಕಂಥ ಅದನ್ನು ಶವವಾಗಿ ಭಾವಿಸಿ ಒಳಗಡೆ ಇರ್ತಕ್ಕಂಥ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ. ಅಂದ್ರೆ ಶರೀರದ ಕಡೆ ಗಮನ ಕೊಡಬಾರದು ಅಂತ, ಅದರ ಮೇಲೆ ಕುಳಿತುಕೊಳ್ಬೇಕು ಅಂದ್ರೆ ಅದನ್ನು ಹತೋಟಿ ನಿಂತ್ಕೊಳ್ಬೇಕು ಅಂತ. ಆ ತಂತ್ರ ಸಾಧನೆಯಲ್ಲಿ ನಿಜವಾಗಿಯೂ ಶವದ ಮೇಲೆಯೇ ಕುಳಿತುಕೊಂಡು ಧ್ಯಾನ ಮಾಡತಕ್ಕಂಥದ್ದು. ಆ ಶವ ಧ್ಯಾನ ಮಾಡಿದಂತಹ ಯೋಗಿಯ ಒಂದು ಶಕ್ತಿಯಿಂದಾಗಿ ಕೂಡ ಆಗಾಗ ಬಾಯಿ ತೆರೆದು ಬಿಡುತ್ತಿರುತ್ತೆ. ಹಾ, ಅದಕ್ಕೆ ಪರಿಹಾರ ಏನು? ಸಿದ್ಧ ಮಾಡಿಟ್ಕೊಳ್ಬೇಕಂತೆ ಗಡ್ಡೆಪುರಿ. ಉರಿಗಡಲೆ ಇತ್ಯಾದಿ ಬಾಯಿ ತೆರೆದ ತಕ್ಷಣ ಅದಕ್ಕೆ ಹಾಕ್ಬೇಕಂತ. ಹಾಗೇನೇ ಸಂಸಾರಿಗಳು ಆಗಾಗ ಅವರ ಆಸೆ ಕೆರಳುತ್ತದೆ, ಒಂದಿಷ್ಟು ಸಮಾಧಾನ ಜೊತೆನಲ್ಲಿ ಬಂದು ಬಳಗ ಇವರು ಕೂಡ ಬಾಯಿ ತೆರೀತಾ ಇರ್ತಾರೆ. ಯುಗಾದಿಗೊಮ್ಮೆ ದೀಪಾವಳಿಗೊಮ್ಮೆ ಅವರು ಬಾಯಿಗೆ ಹಾಕಿದ್ರೆ ಆಯ್ತು, ಅವರಿಗೆ ಉಡುಗೊರೆ ಇತ್ಯಾದಿ ಕೊಟ್ಟು ಸಮಾಧಾನ ಮಾಡಿ ಬಿಟ್ರಿ, ಆಮೇಲೆ ಅವರು ತಮ್ಮನ್ನು ಮಾಡ್ಕೊಳ್ತಾರೆ. ಅಂದ್ರೆ ಅವ್ರನ್ನೆಲ್ಲ ಸಂತೋಷವಾಗಿ ಇಟ್ಟಿರಬೇಕು ಅಂತಿರ್ತಕ್ಕಂಥ ಆ ಸೂಚನೆಯನ್ನು ತೆಗೆದುಕೊಳ್ಬೇಕು. ಅವರು ಕೇಳುವಂತಹ ವಸ್ತುಗಳನ್ನ ಆಗಾಗ ತೆಗೆಸಿಕೊಡದೇ ಇತ್ತು ಅಂತ ಹೇಳಿದ್ರೆ ಅವ್ರು ಬಾಯಿ ಬಿಡ್ತಾರೆ. ಅವ್ರು ಬಾಯಿ ಬಿಡದಂತೆ ಆಗಾಗ ಅವ್ರಿಗೆ ಕೊಡಬೇಕಾದನ್ನು ಕೊಟ್ಟು ಉಪಚಾರ ಮಾಡಬೇಕು ಅಂತ ನಾವು ಸೂಚನೆ ಅಲ್ಲಿ ನಮ್ಗೆ ಸಿಗ್ತದೆ. ಆ ತರಹ ಅವ್ರನ್ನ ಆನಂದವಾಗಿ ಇಟ್ಟು ಅಂತ ಹೇಳಿದ್ರೆ ನಮ್ಮ ಸಾಧನೆ ಸುಲಭವಾಗ್ತದೆ. ಬಳಿಕ ಇನ್ನೊಂದು ಮಾತ್ರ ಹೇಳ್ತಾರೆ, ಯಾರಿಗೆ ಇನ್ನೂ ಭೋಗೇಚ್ಛೆ ಇದೆಯೋ ಅವರು ಸಂಸಾರದಲ್ಲಿ ಇದ್ದೇ ಭಗವಂತನನ್ನ ಕರೆಯಲಿ. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಈ ಭೋಗ ಭೋಗ ಅಂತ ಹೇಳತಕ್ಕಂಥದ್ದು ಬಿಟ್ಟೆ ಅದರ ತಕ್ಷಣ ಬಿಟ್ಟೋಗ್ತಕ್ಕಂಥದ್ದು ಅಲ್ವೇ ಅಲ್ಲ. ಹೋದ್ಯ ಪಿಶಾಚಿ ಕೇಳಿದ್ರೆ ಬಂದೆ ಗವಾಕ್ಷಿಯೊಳಗೆ ಅಂತ ಹೇಳ್ತಕ್ಕಂಥ ಜಾತಿಯದ್ದು ಜನ್ಮ ಜನ್ಮಾಂತರಗಳೇ ಬೇಕಾಗ್ತದೆ ಈ ಭೋಗವನ್ನ ಹತೋಟಿಗೆ ತಂದುಕೊಳ್ಳೋದಕ್ಕೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭೋಗೇಚ್ಛೆ ಇರುವವರು ಸಂಸಾರದಲ್ಲಿ ಇಟ್ಕೊಂಡೇ ಸಾಧನೆ ಮಾಡಲಿ, ಭಗವಂತನನ್ನು ಕರೆಯಲಿ. ಎಲ್ಲರೂ ಏಕಾಏಕಿ ಸನ್ಯಾಸಿಗಳಾಗಿ ಕಾಡಿಗೆ ಹೋಗಬೇಕಾಗಿಲ್ಲ ಅಥವಾ ಮಠಕ್ಕೆ ಸೇರ್ಕೊಳ್ಬೇಕಾಗಿಲ್ಲ. ಭೋಗ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಹೋಗ್ತಕ್ಕಂಥದ್ದಲ್ಲ. ಅದು ಭುವನ ಮೋಹಿನಿ ಮಾಯೆ, 14 ಲೋಕಗಳನ್ನು ಕೂಡ ನಡೆಸತಕ್ಕಂಥ ಒಂದೇ ಒಂದು ಕೀಲಿ ಕೈ ಅಂತಂದ್ರೆ ಈ ಭೋಗ. ಅದು ಭಗವಂತನೇ ಇಟ್ಟಿದ್ದಾನೆ ಅದನ್ನ ತನ್ನ ಲೀಲೆ ಅಂತ ಹೇಳ್ತಕ್ಕಂಥ ದೌರ್ಪತ್ಯ ಅಂತ ಅದ್ಭುತವಾದ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ. ಅದಕ್ಕೋಸ್ಕರ ನೋಡಿ ಅವನ ರಾಜ್ಯದಲ್ಲಿ ಅಧ್ಯಕ್ಷರಿಲ್ಲ, ಮ್ಯಾನೇಜರ್ ಇಲ್ಲ, ಮಂತ್ರಿಗಳಿಲ್ಲ, ಯಾರಿದ್ದಾರೆ ಕೊನೆಗೆ ಅವನೇ ಇಲ್ಲ. ಆದರೂ ಕೂಡ ಈ ಜಗತ್ತು ಅಂತ ಹೇಳ್ತಕ್ಕಂಥ ಎಷ್ಟು ವರ್ಷಗಳಿಂದ ನಡ್ಕೊಂಡು ಹೋಗ್ತಾ ಇದೆ, ಅವನು ಕೀಲಿ ಇಟ್ಟಿದ್ದಾನೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ತಕ್ಕಂಥ 6 ಕೀಲಿ ಕೈಗಳನ್ನು ಚೆನ್ನಾಗಿ ತಿರುಗಿಸಿ ಇಟ್ಬಿಟ್ಟಿದ್ದಾನೆ. ಎಲ್ಲ ಅತ್ಯಂತರವಾಗಿ ಕುಡಿತಾ ಇದ್ದಾರೆ, ತಮ್ಮಷ್ಟು ತಾವೇ ಮಾಡ್ತಾ ಇದ್ದಾರೆ ಕೆಲಸವನ್ನು. ಇದು ಅವನೇ ಇಟ್ಟಿದ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣ ಬಗೆ ಬಗೆಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿತ್ತು ಇವೆ. ಇಲ್ಲಿ ಈ ಮಾತನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಭಗವಂತನೇ ಕೊಟ್ಟಂತಹ ಪ್ರಸಾದ ಭೋಗ ಅಂತ ಹೇಳ್ತಕ್ಕಂಥದ್ದು, ಅದನ್ನ ಅನುಭವಿಸ್ಲಿ, ಆದರೆ ಜೊತೆಯಲ್ಲಿ ಭಗವಂತನನ್ನು ಕರೆಯಲಿ. ಇದು ಬಹಳ ಮುಖ್ಯವಾದಂತಹ ಅಂಶ, ಗಮನಿಸಲಿಕ್ಕೆ ಯೋಗ್ಯವಾದಂತಹ ಅಂಶ. ಭೋಗ ಅಂತ ಹೇಳ್ತಕ್ಕಂಥದ್ದು ಪ್ರಾಪಂಚಿಕರಾದಂತಹ ನಮ್ಮ ಆಗಮಿಸಿದ್ದ ಹಕ್ಕು ಅಂತ ಹೇಳಿ ಅದರಲ್ಲೇ ಮುಳುಗ್ತಕ್ಕಂಥದ್ದಲ್ಲ. ಭೋಗವನ್ನು ಅನುಭವಿಸಿ ಆ ಭೋಗವನ್ನು ಕೊಟ್ಟಂತ ಭಗವಂತನನ್ನು ಕರೆಯಿರಿ. ಪುರಂದರದಾಸರು ಇದನ್ನ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟು ಇಲ್ಲ ಕೃಷ್ಣ ಎನ್ನಬಾರದು. ಜೀವನದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದ ಸಂದರ್ಭದಲ್ಲೂ ಕೂಡ ಕೃಷ್ಣ ಎನ್ನಬಾರದೆ ಅಂತ ಹಾಡನ್ನ ತುಂಬಾ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಬೆಳಿಗ್ಗೆ 7 ಹಿಡಿದು ರಾತ್ರಿ ಮಲ್ಕೊಳ್ಳುವವರೆಗೆ ನಡೀತಕ್ಕಂಥ ಎಲ್ಲ ಶಾರೀರಿಕ ಮಾನಸಿಕ ಕಾರ್ಯಕಲಾಪಗಳ ನಡುವೆ ನಡುವೆ ಆ ಭಗವಂತನ ಸ್ಮರಣೆ ಅಂತ ಇರ್ತಕ್ಕಂಥ ಅದನ್ನು ಸೇರಿಸಿಕೊಳ್ಬೇಕು. ಆ ಭೋಗವನ್ನು ಅನುಭವಿಸುವಾಗಲೂ ಕೂಡ ತನ್ನ ಹೆಂಡತಿಯನ್ನು ಮದ್ದು ಮಾಡುವಾಗಲೂ ಕೂಡ ಕೃಷ್ಣ ಎನ್ನಬಾರದೆ ಸೇರ್ತಕ್ಕಂಥ ಒಂದು ವಾಕ್ಯವನ್ನು ಹಾಕಿದ್ದಾರೆ. ನಾವು ಆ ಕೀರ್ತನ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ತೆಗೆದಾಕಿದ್ದೇವೆ. ಯಾತಕ್ಕದು ಮತ್ತೆ ನೆನಪಿರ್ತಾರೋದು. ಆದ್ರೆ ಅವರು ಹೇಳ್ತಾರೆ ಅದನ್ನ ತುಂಬಾ ಸ್ವಾರಸ್ಯವಾದಂತಹ ಅಂಶ. ಭೋಗ ಮಗ್ನನಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಆ ಭೋಗವನ್ನು ಒದಗಿಸಿಕೊಟ್ಟಂತಹ ಭಗವಂತನನ್ನು ನೆನೆಯತಕ್ಕಂತಹ ಒಂದು ಕಾರ್ಯವನ್ನು ಮಾಡೋ ಅದನ್ನೇನು ತಪ್ಪಿಲ್ಲ. ಈ ರೀತಿಯಲ್ಲಿ ಕೊನೆ ಒಂದಿನ ಭೋಗ ನಿಲ್ಲುತ್ತದೆ, ಭಗವಂತ ಮಾತ್ರ ಮುಂದಕ್ಕೆ ಬರ್ತಾನೆ. ಭಗವದ್ಭಾವ ಅಂತ ಹೇಳ್ತಕ್ಕಂಥ ಅದು ಮಾತ್ರವೇ ನಮ್ಮದಾಗ್ತದೆ ಅಂತ ಹೇಳ್ತಕ್ಕಂಥ ಉಪಾಯವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೀಗೆ ನಾವು ನಮ್ಮ ಜೀವನವನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಬೇಕಾಗಿದೆ. ಇದಕ್ಕೆ ಬೇಕಾದಂತಹ ಪ್ರಾಯೋಗಿಕವಾದಂತಹ ಸಲಹೆ ಸೂಚನೆಗಳು ನಮಗೆ ಶ್ರೀರಾಮಕೃಷ್ಣ ವಚನವೇದ ಅಂತ ಹೇಳ್ತಕ್ಕಂಥ ಸಿಗ್ತಾ ಇದೆ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಹಿಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಪ್ರಿಯತಾ ಕುಂಡಲಿನೀ ಜಗತ್ ಹರಿ ಓ ತತ್ಸತ್.